50 languages. 13. 13. الأنشطة والأعمال. كلاسغلو. ماذا تعمل مارتا؟ مارتا ينو ماردتالي؟ هي تشتغل في المكتب. ಅವಳು ಕಚೇರಿಯಲ್ಲಿ ಕೆಲಸ ಮಾಡುತ್ತಾಳೆ. ಇನ್ನಹ ತಷ್ಟಗಿಲು ಅಲಲ್ ಹಾಸೂಬ್. ಅವಳು ಕಂಪ್ಯೂಟರ್ನೊಂದಿಗೆ ಕೆಲಸ ಮಾಡುತ್ತಾಳೆ. ಐನ ಮಾರ್ತಾ? ಮಾರ್ತಾ ಎಲ್ಲಿದ್ದಾಳೆ? ಸಿನಿಮಾ. ಚಿತ್ರಮಂದಿರದಲ್ಲಿ ಇದ್ದಾಳೆ. إنها تشاهد فيلما. ಅವಳು ಒಂದು ಚಿತ್ರವನ್ನು ನೋಡುತ್ತಿದ್ದಾಳೆ. ماذا يعمل بيتر؟ ಪೀಟರ್ ಏನು ಮಾಡುತ್ತಾನೆ? إنه يدرس في الجامعة. ಅವನು ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಾನೆ. هو يدرس لغات. ಅವನು ಭಾಷೆಗಳ ಅಧ್ಯಯನ ಮಾಡುತ್ತಾನೆ. ಐನ ಪೀಟರ್? ಪೀಟರ್ ಎಲ್ಲಿದ್ದಾನೆ? ಫಿಲ್ ಮಕ್ಹ. ಅವನು ಹೋಟೆಲ್ನಲ್ಲಿ ಇದ್ದಾನೆ. ಇನ್ನಹು ಯಶ್ರಬು ಕಹುವತನ್. ಅವನು ಕಾಫಿಯನ್ನು ಕುಡಿಯುತ್ತಿದ್ದಾನೆ. ಇಲ ಐನ ತವದ್ದೂನ ಧಹಾಬ್? ಅವರು ಎಲ್ಲಿಗೆ ಹೋಗಲು ಇಷ್ಟಪಡುತ್ತಾರೆ? ಇಲ ಹಫ್ಲತಿಲ್ ಮೂಸಿಕಿಯ. ಸಂಗೀತ ಕಚೇರಿಗೆ. ಹೋಮ್ ಯುಹಿಬ್ಬೂನ ಸಮಾಅಲ್ ಮೂಸಿಕ. ಅವರಿಗೆ ಸಂಗೀತ ಕೇಳಲು ಇಷ್ಟ. ಇಲ ಐನ ಲಾ ಯರ್ಗಬೂನ ಅಲ್-ಧಹಬ್? ಅವರು ಎಲ್ಲಿಗೆ ಹೋಗಲು ಇಷ್ಟಪಡುವುದಿಲ್ಲ? إلى المرقص. ديسكوغي. هم لا يحبون الرقص. أورو نرتيا ماڈوودنو إشتا پڑوودي الله.